ಹಂಗೆ ನಾವೇನಪ್ಪ ಅಂದ್ರೆ ತುಂಬ ನಿರೀಕ್ಷೆ ಇಟ್ಕೊಂಡ್ಬಿಡೋದು, ಐಷಾರಾಮಿ ಮದುವೆ ಮಾಡಬೇಕು, ಗದ್ದೆ ಮಾರೋದಾಗಲಿಲ್ಲ, ಈ ಬೆಳೆ ಇಟ್ಕೊ ನಿರೀಕ್ಷೆ ಒಂದು 2 ಲಕ್ಷ ಆಗೋದಿಲ್ವ ಸರಿ ನಂಗೆ ಟೊಮೆಟೋನಲ್ಲಿ ಅಂತ ಅಂದ್ಕೊಂಡು ಹೋಗೋದು. ಆಗೇನಾಗ್ತಾನೆ, ಎದ್ದುವಾತದ ರೇಟ್ ಬಿದ್ದೋಗಿರ್ತದೆ, ಕೂಲಿನೂ ರಿಟರ್ನ್ಸ್ ಬಂದಿರಲ್ಲ, ಆಗ ಅವನೇನು ಮಾಡ್ತಾನೆ, ಕೃಷಿ ಬಿಡ್ತಾನೆ ಇಲ್ಲ ಜಮೀನು ಮಾರ್ತಾನೆ. ನಿರೀಕ್ಷೆ ಇರಬಾರ್ದು, ಯಾರು ನಿರೀಕ್ಷೆ ಇಲ್ಲದೆ ಇರ್ತಾನೋ ಅವನು ನೆಮ್ಮದಿಯಾಗಿರ್ತಾನೆ ಕೃಷಿನಲ್ಲಿ. ಈಗ ಶಿವಶಂಕರ್ ನೀವೇ ಮಾತಾಡ್ತಾ ಹೇಳಿದ್ರಿ, ಒಂದು ಡೈರಿ ನನ್ನ ಹತ್ರ ಇದೆ, ಅದರಲ್ಲಿ ಸುಮಾರೊಂದು 14 ವರ್ಷಗಳ ನನ್ನ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ, ಖರ್ಚು ವೆಚ್ಚಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿ ಇದೆ ಅಂತ ಹೇಳಿ, ಇಷ್ಟೆಲ್ಲ ಲೆಕ್ಕಾಚಾರ ಇರುವಾಗ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಧ್ಯಯನಗಳು ಯಾವ ಥರ ಇವೆ, ಹೇಗೆ ಕಲಿತ್ರಿ, ಜೊತೆಗೆ ನಿಮ್ಮ ಕುಟುಂಬದಲ್ಲೇ ಅಡಿಕೆ ಮಾರಾಟನೂ ಸಹ ನೀವು ಮಾಡ್ತಾಯಿದ್ದೀರಿ, ಅದರ ತ್ಯಾಜ್ಯಗಳನ್ನು ಸಹ ಯಶಸ್ವಿಯಾಗಿ ಬಳಸುವಂಥ ಪ್ರಯತ್ನ ಮಾಡಿದ್ದೀರಿ, ಮೊದಲು ಈ ಮಾರುಕಟ್ಟೆಗೆ ನಿಮ್ಮ ಪ್ರವೇಶ ಯಾವ ಥರ ಆಯಿತು ಹೇಳಿ. ಸರ್, ನಾನು ಒಂದು 10 ವರ್ಷದಿಂದ ಒಂದು ಕೇರಳದಲ್ಲಿ ಎ ಆರ್ ವೆಜಿಟೇಬಲ್ ಅನ್ನೋ ಕಂಪ್ನಿಗೆ ಮೈಸೂರಿನಿಂದ ಒಬ್ಬ ರೈಟರಾಗಿ ಹೋಗಿ ಕೆಲಸ ಮಾಡ ಸೇರಿಕೊಂಡೆ. ಅಲ್ಲಿ ನಾನು ಪರ್ಚೇಸಿಂಗ್ ಆರ್ ಎಮ್ ಸಿನಲ್ಲಿ ಮಾಡಿದಾಗ ನನಗೆ ಕಮಿಷನ್ ಅಂತಲೇ ಕೊಡ್ತಿದ್ರು, ನಮ್ಮ ಅಂಗಡಿನಲ್ಲಿ ಇಷ್ಟು ಐಟಮ್ ಹಾಕಿದ್ರಿಷ್ಟು ಅಂತ. ಈ ವ್ಯವಸ್ಥೆ ಸರಿ ಇಲ್ಲ, ರೈತನಿಗೇನು ಈ ವ್ಯವಸ್ಥೆನಲ್ಲಿ ಏನೂ ಮಾಡೋಕ್ಕಾಗಲ್ಲ ಹಿಂಗೆ ಅಂತ ಅಂದ್ಬಿಟ್ಟು ನಾನು ಕೆಲಸ ಬಿಟ್ಟೆ. ಫಸ್ಟು ನಾನು ಸರಿ ಆಗೋಣ, ಆಮೇಲೆ 4 ಜನಕ್ಕೆ ತಿಳಿಗೇಳ್ಬೋದು ಅಂದ್ಬಿಟ್ಟು ಕೃಷಿಗೆ ನಾನು ತೊಡಗಿಸ್ಕೊಂಡೆ. ಮಾರ್ಕೆಟ್ ಹೆಂಗೆ ಸ್ಟಡಿ ಮಾಡಿದೆ ಅಂತಂದರೆ, ಹೋಳಿ ಹಬ್ಬ ಟೈಮಲ್ಲಿ ಮಾರ್ಕೆಟ್ ಶುರು ಆಗುತ್ತೆ, ಪುನಃ ಅದಾದಮೇಲೆ ಓಣಂ ಅಂತ ಬರುತ್ತೆ, ಆ ಟೈಮಲ್ಲಿ ಎಷ್ಟು ಯಾವುದೇ ಪ್ರೊಡಕ್ಷನ್ ಇದ್ರೂ ಯಾವುದೇ ಬೆಳೆ ಇದ್ರೂ ಒಳ್ಳೆ ರೇಟ್ ಸಿಗಾಕೊಳ್ಳುತ್ತೆ. ಅದು ಮತ್ತು ಯುಗಾದಿ ಹಬ್ಬದ ಟೈಮಲ್ಲಿ ಸೌತೆಕಾಯಿಗೆ ರೆಗ್ಯುಲರ್ ಮಾರ್ಕೆಟ್ ಇರುತ್ತೆ, ನಿಂಬೆಹಣ್ಣು ಅಂತವಾಗಿ ಅಂಥದನ್ನು ನಾನು ಯಾಕೆ ಮಾಡಬಾರ್ದು ಅಂತಲೂ ಆಯ್ಕೆ ಮಾಡಿಕೊಂಡೆ ಬಂದೆ ಸರ್. ಅಂದರೆ ಆ ಕಾಲಕ್ಕೆ ತಕ್ಕಾಗೆ ನಾವು ಬೆಳೆಗಳನ್ನು ಸಿದ್ಧ ಮಾಡಿ ಇಟ್ಕೊಳ್ಬೇಕು ಅಲ್ವಾ? ಹೌದು ಸರ್, ಹೌದು. ಓಣಂ ಟೈಮಲ್ಲಿ ಕೇರಳ ಮತ್ತು ತಮಿಳ್ನಾಡಿನಲ್ಲಿ ಬೆಂಡೆಕಾಯಿಗೆ ತುಂಬ ಡಿಮ್ಯಾಂಡು, ನಮ್ಮಲ್ಲಿ ಹಾಕುವಂಥ ಬೆಂಡೆಕಾಯಿನಲ್ಲಿ ಮುಳ್ಳು ಜಾಸ್ತಿ, ಕುಯ್ಯೋಕ್ಕೆ ಹೆಣ್ಣಾಳು ಬರೋಲ್ಲ. ಅದಕ್ಕೆ ಇವ್ರದ್ದು ಯು ಪಿ ಎಲ್ನವ್ರದ್ದು ರಾಧಿಕಾ ಅಂತ ಒಂದು ಬೆಂಡೆ ವೆರೈಟಿ ಇದೆ, ಒಳ್ಳೆ ವೆರೈಟಿ ಸರ್. ಅದು ಸಾಫ್ಟ್ ಆಗಿರ್ತದೆ, ಒಂದು ದಿನ ಬಿಟ್ಟ ಒಂದು ದಿನ ಕೊಯ್ಬೇಕು, 3 ಇಂಚ್ 3.5 ಇಂಚ್ ಬರ್ಬೋದು ಅಷ್ಟೇ. ಅಂಥ ವೆರೈಟಿಗಳು ಹಾಕಿದ್ರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಅದು. ಅಂಥದನ್ನು ಮಾಡೋಕ್ಕೆ ಅಂತ ನಾನು 4 ಲಕ್ಷ ಶುರು ಮಾಡಿದೆ. ಒಂದಲ್ಲ ಅಂತ ಮಿಶ್ರ ಬೆಳೆಗಳೇ, ಈ ಕಡೆ ಬೆಂಡೆ ಇರೋದು, ಈ ಕಡೆ ಟೊಮೊಟೊ ಇರೋದು, ಈ ಕಡೆ ಹೂಕೋಸು ಎಲೆಕೋಸು ಇರ್ತಿತ್ತು, ಟೊಮೊಟೊ ಅಂತೂ ರೆಗ್ಯುಲರ್ ಆಗಿರ್ತಿತ್ತು ನನಗೆ. ಅದು ನನ್ನ ಕೈ ಹಿಡಿತಾ ಬಂತು. ಈ ನಡುವೆ ನಮ್ಮ ತಾಯಿ ತೀರ್ಕೊಂಡ ನಂತರ ಒಂದು 2 ವರ್ಷದಿಂದ ನನಗೆ ಹಿನ್ನಡೆ ಕೃಷಿನಲ್ಲಿ, ಆದರೂ ಏನಿಲ್ಲ, ಸಮಾಧಾನವಾಗಿ ಅದು ಮಾಡ್ಕೊಂಡು ಹೋಗ್ತಾ ಇರಬೇಕು. 7 ಬಿಡುಗಳು ಇದ್ದೇ ಇರುತ್ತೆ ಸರ್. ಅಡಿಕೆ ಮಾರುಕಟ್ಟೆದು ನಿಮ್ಮದೇ ಆದ ಒಂದು ವ್ಯವಸ್ಥೆ ನೀವು ಮಾಡ್ಕೊಂಡಿದ್ದೀರಿ, ನೀವು ಬೆಳೆಯುವಂಥ ಅಡಿಕೆಗಂತೂ ಮಾರುಕಟ್ಟೆ ನೀವೇ ಮಾಡ್ಕೊಂಡಿದ್ದೀರಿ ಹೇಳಿ, ಆ ಒಂದು ಚಟುವಟಿಕೆಗಳು ಹೇಗೆ ಶುರುವಾಯಿತು ನಿಮ್ಮ ಕುಟುಂಬದಲ್ಲಿ? ನಮ್ಮ ಅಣ್ಣವರು ಒಂದು ಚಿಲ್ಲರೆ ಅಂಗಡಿ ಇಟ್ಕೊಂಡ್ರು, ಅದಾದ ನಂತರ ಪುನಃ ಅವರು ಅದರಲ್ಲೇ ಒಂದು 23-24 ವರ್ಷದ ನಂತರ ಅದರಲ್ಲಿ ಅದೇ ಫೀಲ್ಡಲ್ಲಿದ್ದರು. ಒಂದು ಸಿಮೆಂಟ್ ಏಜೆನ್ಸಿ ಆಯಿತು, ಪುನಃ ಒಂದು ಫರ್ಟಿಲೈಸರ್ ಲೈಸೆನ್ಸ್ ತೊಗೊಂಡು, ಅದ್ರ ಜೊತೆಗೆ ಅಡಿಕೆನೂ ವ್ಯಾಪಾರನ 10 ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಬಂದು, ಅದು ನಮಗೆ ಒಂದು ಸ್ವಲ್ಪ ಕೈ ಹಿಡಿದ್ರಿಂದ ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಅಡಿಕೆಯನ್ನು ನಾವು ಬೇರೆ ಕಡೆ ತೊಗೊಂಡು ಬೇರೆ ರೈತರುಗಳ ಹತ್ರ ಹುಣಸೂರು, ಕೆಆರ್ಪೇಟೆ, ನಮ್ಮ ಲೋಗ ಅಕ್ಕಪಕ್ಕದ ಹಳ್ಳಿಗಳು ಅಲ್ಲಿಂದ ತಗೊಂಡು ಬಂದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದನ್ನು ಸುಲಿಸಿ ಬೇಯಿಸಿ ಆಮೇಲೆ ಮಾರುಕಟ್ಟೆ ಮಾಡ್ತೀವಿ. ಹಾಂ, ಹೌದು ಸರ್. ಅದು ಬಂದು ಸುಲಿತಾರೆ, ಸುಲಿದು ಆದ ನಂತರ ನಾವೇ ಬೇಯಿಸ್ತೀವಿ, ಪುನಃ ಅದನ್ನು ಗ್ರೇಡ್ ಮಾಡಿಸ್ತೀವಿ. ಸಿಪ್ಪೆ, ಗೋಟು, ಚಾಲಿ, ಸರಕು, ಬೆಟ್ಟೆ, ಆಪಿ, ಈ ಥರ 4-5 ವೆರೈಟಿ ಆಗುತ್ತೆ. ಫಸ್ಟ್ ಗ್ರೇಡು, ಸೆಕೆಂಡ್ ಗ್ರೇಡು, ಅದನ್ನೇ ಬಿಸ್ನೆಸ್ ನನ್ನ ತಮ್ಮ ಅವ್ರು ಮಾಡ್ಕೊಂಡು ಹೋಗ್ತಾರೆ ಕೃಷ್ಣ ಅಂತೇಳಿ. ಅದಕ್ಕೆ ನಿಮಗೆ ಒಂದು ಐಡಿಯಾ ಬಂತು, ಹಾಗಾಗಿ ಹೊಸದಾಗಿ 2000 ಆದಷ್ಟು ಹೊಸ ಅಡಿಕೆ ಗಿಡಗಳನ್ನು ನೀವು ನೆಟ್ಟಿದ್ದೀರಿ ಅಲ್ವಾ? ಹೌದು ಸರ್. ಇನ್ನು ಮುಖ್ಯವಾಗಿ ಇನ್ನೊಂದು ವಿಚಾರ ನಾವು ಮಾತಾಡಬೇಕು, ಈ ಇದಕ್ಕೆ ನೀಡುವಂತಹ ಗೊಬ್ಬರಕ್ಕೆ ಯಾವ ಥರ ವ್ಯವಸ್ಥೆ ಮಾಡಿದ್ದೀರಿ, ಮತ್ತು ಕೃಷಿ ತ್ಯಾಜ್ಯಗಳು ಏನಿದೆ ಅದು ಎಷ್ಟು ಮಟ್ಟಿಗೆ ಯಾವ್ಯಾವ ರೀತಿಯಲ್ಲಿ ನೀವು ಅದನ್ನು ಮಣ್ಣಿಗೆ ಸೇರಿಸಿ ಒಂದು ಗೊಬ್ಬರದ ನಿರ್ವಹಣೆ ಮಾಡ್ತಾ ಇದ್ದೀರಿ? ಸರ್, ಇದೇ ಮುಖ್ಯವಾಗಿ ನಮಗೆ ಬೇಕಾಗಿರೋಂಥದ್ದು. ಕೃಷಿ ಮಾಡಲಿಕ್ಕೆ ಫಸ್ಟು ಗೊಬ್ಬರ ಬೇಕು, ಭೂಮಿ ಎಷ್ಟು ಬೇಗ ಮುಖ್ಯನೋ ಅಷ್ಟೇ ಗೊಬ್ಬರ ಮತ್ತು ನೀರು ಮುಖ್ಯ ಇರುತ್ತೆ. ನಮ್ಮಲ್ಲಿ ತ್ಯಾಜ್ಯಗಳೇನಿರ್ತದೆ, ಪಾಳೇಕರ ಪದ್ಧತಿಯಲ್ಲಿ ಎಷ್ಟು ತ್ಯಾಜ್ಯಗಳನ್ನ ಎಷ್ಟು ಒಳಸುರಿಯಾಗಿ ಸುರಿತೀವ ಅಷ್ಟೇ ಸಾಕು. ಅಡಿಕೆ ನಮ್ಮದು ಈಗ ಒಂದು 30 ಟ್ರ್ಯಾಕ್ಟರ್ಷ್ಟು ಅಡಿಕೆ ಸಿಪ್ಪೆ ಸಿಗುತ್ತೆ, ಅದ್ರ ಮೇಲೆ ಏನು ಮಾಡೋದು, ಒಂದಿಷ್ಟು ಸಗಣಿಯನ್ನು ಕಲಸ್ಕೊಳ್ಳೋದು, ಅದು ಸಗಣಿ ಮತ್ತು ಟ್ರೈಕೋಡರ್ಮನ್ನು ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಚಿಮ್ಕಿಸ್ತಾ ಹೋಗೋದು. ಆಮೇಲೆ ನೆಲ್ಲುಲು ತ್ಯಾಜ್ಯ, ಆಮೇಲೆ ಒಕ್ಕಣೆ ಕಣಗಳಲ್ಲಿ ನಮ್ಮೂರಲ್ಲಿ ಅದು ಸುತ್ತಮುತ್ತ ಒಕ್ಕಣೆ ಕಣ, ಮತ್ತು ಶ್ರೀರಾಮ ನೆಲೆಯಲ್ಲಿ ಏರಿ ಮೇಲೆ ರೈತರು ಒಕ್ಕಣೆ ಮಾಡಿರ್ತಾರೆ, ಅದ್ರ ಲೊಡ್ಡು, ಭತ್ತದ ಜೊಳ್ಳು ಲೊಡ್ಡು, ಮತ್ತು ಕೆಲವೊಂದು ಕಳೆಗಳು ಎತ್ತರಕ್ಕೆ ಬೆಳೆದಿರೋಂಥ ಮುಳ್ಳು ಇಲ್ಲದಿರೋ ಕಳೆಗಳನ್ನ ಕರ್ಕೊಂಡು ಹೋಗಿ ಒತ್ತಿಗೆ ಹಾಕೊಂಡೋದ್ರೆ ಅಷ್ಟೇ ಸಾಕು ಅಂತ ಹೇಳ್ತೀನಿ ಸರ್. ನೀವು ಮಾತಾಡ್ತಾ ಇನ್ನೊಂದು ವಿಚಾರ ಹೇಳಿದ್ರಿ, ರೈತರು ಬೆಂಕಿ ಹಾಕೋಕ್ಕಿಂತ ಮುಂಚೆನೇ ನಾವು ಕಾಯ್ಕೊಂಡು ಅದನ್ನು ತೊಗೊಂಡ್ಬಿಡ್ತೀವಿ ತಂದುಬಿಡ್ತೀವಿ ಅಂತ. ಹೇಳಿ ಆ ಬಗ್ಗೆ ಆ ಘಟನೆಯ ಬಗ್ಗೆ. ಸರ್, ನಮ್ಮಲ್ಲಿ ಒಕ್ಕಣೆ ಶುರು ಆಗುತ್ತೆ, ಒಕ್ಕಣೆ ಶುರು ಆಗ್ತಿದ್ದಂಗೆ ಚಳಿ ಸ್ವಲ್ಪ ಒಳ್ಳೆ ಚುಮು ಚುಮು ಚಳಿ ಬೀಳ್ತಿರ್ಬೇಕಾದ್ರೆ ಏನು ಮಾಡ್ಬಿಡೋದು, ಗುಡ್ಡೆ ಹಾಕ್ಬಿಡೋದು, ಜೊಳ್ಳು ಮತ್ತು ಬೂಸ ಇರ್ತದೆ ಅದಕ್ಕೆ ಬೆಂಕಿ ಹಾಕ್ಬಿಡೋದು. ಅದು ಮಾಡಲಿಲ್ಲ ಅಂತಂದರೆ ಸಂಕ್ರಾಂತಿ ಹಬ್ಬ ಬರ್ತಿದ್ದಂಗೆ ಗದ್ದೆ ಥರ ಹೋಗ್ಬಿಟ್ಟು ಚಾನಲ್ ನೀರು ಬಿಟ್ಟಿರ್ತಾರೆ, ನೀರು ಬಿಡೋದಕ್ಕಿಂತ ಮುನ್ನ ಹೋಗಿ ಆ ಜೊಳ್ಳು ಇದಕ್ಕೆಲ್ಲವ ಬೆಂಕಿ ಹಚ್ಚೋದು. ಆಗೇನು ಮಾಡೋದು, ನಾವು ಅದಕ್ಕಿಂತ ಮುಂಚಿತವಾಗಿ ಅಲರ್ಟಾಗಿ ಟ್ರ್ಯಾಕ್ಟರ್ ತೊಗೊಳ್ಳೋದು, ಒಂದಿಬ್ಬರು ಕರ್ಕೊಂಡೋಗೋದು ಜೊತೆಯಲ್ಲಿ ತುಂಬಿಸ್ಕೊಬರೋದು, ನಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿಗೆ ಎಲ್ಲಿ ಭೂಮಿ ಹೆಚ್ಚು ಒಣಗ್ತದೆ, ಎಷ್ಟು ಕಾಲುವೆ ಪಕ್ಕ ಬೇಗ ಟೈಟ್ ಆಗುವಂಥ ಭೂಮಿ, ಬಿರುಕು ಬಿಡೋಂಥ ಭೂಮಿಗಳನ್ನ ಮುಚ್ಕೊಂಡು ಹೋಗ್ತಾ ಹೋಗೋದು. ನಮ್ಮ ಮೈ ಮೇಲೆ ಮೈ ಶರ್ಟ್ ಹಾಕೊಳ್ಳೋದು ಎಷ್ಟು ಮುಖ್ಯನೋ ಭೂಮಿನ ಮುಚ್ಕೊಂಡು ಹೋಗೋದು ಅಷ್ಟೇ ಮುಖ್ಯ ಅಂತ ಗೊತ್ತಾಗಿದ್ದು ಪಾಳೇಕರ್ ಅವರ ನೈಸರ್ಗಿಕ ಕೃಷಿ ಪದ್ಧತಿ ಮೇಲೆ. ಅದನ್ನು ನೀವು ಭಾಳ ಯಶಸ್ವಿಯಾಗಿ ಮಾಡ್ತಾ ಇದ್ದೀರಿ. ಅದಂತೂ ನಿರಂತರ ಸರ್, ಅದನ್ನಂತೂ ನಿಲ್ಸೋಕ್ಕಾಗೋದಿಲ್ಲ ಸರ್, ಮುಚ್ಚಿಗೆ ಕೆಲಸನ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ. ಇನ್ನು ಕೊಟ್ಟಿಗೆ ಗೊಬ್ಬರ ಎಷ್ಟು ಬಳಕೆ ಮಾಡ್ತೀರಿ? ಕೊಟ್ಟಿಗೆ ಗೊಬ್ಬರಕ್ಕೆ ಮನೆಗೆ ಅಂತೇಳಿ ನಮ್ಮ 4 ಹಸುಗಳಿದೆ, ಒಂದು 2 ಓರಿಗಳಿದ್ದ ಓರಿಗಳು ಕೊಟ್ಬಿಟ್ಟಿದ್ದೀವಿ. ಇತ್ತೀಚೆಗೆ ಓರಿ ಸಾಕ್ತಿಲ್ಲ, ಟ್ರ್ಯಾಕ್ಟರ್ ಯಾಂತ್ರಿಕ ಕೃಷಿಗೆ ಬಂದಮೇಲೆ. ಒಂದು 6 ಆಡುಗಳಿದೆ, ಮೊದಲು ಒಂದು 22 ಕುರಿಗಳಿದ್ದು, ಅದರದ್ದೇ ಆದಂಥ 4-6 ಟ್ರ್ಯಾಕ್ಟರ್ ಆಗುತ್ತೆ. ಅದು ಇಲ್ಲ ಹಳ್ಳಿಯಿಂದ ಹಳ್ಳಿ ಪಕ್ಕದಲ್ಲಿ 3,000-3,500 ರೂಪಾಯಿಗೆ ಕೊಟ್ಟಿಗೆ ಗೊಬ್ಬರ ಸಿಗುತ್ತೆ. ಒಂದು 25-30 ಟ್ರ್ಯಾಕ್ಟರ್ ಗೊಬ್ಬರ ತೊಗೊಳ್ತೀನಿ ಸರ್. ಅದಷ್ಟು ಬಳಕೆ ಆಗುತ್ತೆ. ಆಗುತ್ತೆ. ಇನ್ನು ಈ ಹಣ್ಣಿನ ವಿವಿಧ ಪ್ರಕಾರಗಳು, ಬೇರೆ ಬೇರೆ ತಳಿಗಳು, ಜೊತೆಗೆ ಸಾಕಷ್ಟು ಹಣ್ಣಿನ ಮರಗಳಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವೊಂದು ಮಾತು ಹೇಳಿದ್ರಿ, ವರ್ಷದಲ್ಲಿ ನಾನು ಇಷ್ಟು ಸಸಿಗಳನ್ನು ನಾನೇ ನನ್ನ ಸಸ್ಯಕ್ಷೇತ್ರದಲ್ಲಿ ಉತ್ಪಾದನೆ ಮಾಡಿ ಅದನ್ನು ಬೇರೆಯವ್ರಿಗೆ ಕೊಡ್ತಾ ಇದ್ದೀನಿ, ಮುಕ್ತವಾಗಿ ಕೊಡ್ತಾ ಇದ್ದೀನಿ, ಯಾವುದೇ ಒಂದು ಹಣವನ್ನು ಪಡೆಯದೆ ಉಚಿತವಾಗಿ ನೀಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಈ ರೀತಿಯ ಒಂದು ಸಂಕಲ್ಪ ಏನು ಪ್ರೇರಣೆ? ಈ ಪ್ರೇರಣೆ ಏನಂತಂದರೆ ಸರ್, ನಾನು ಕೋಲಾರದಲ್ಲಿ ಒಂದು ಮೈನ್ಸ್ ಆಫೀಸರ್ ಕ್ಲರ್ಕ್ ಆಗೋ ಕೆಲಸ ಮಾಡಿದ್ದೆ. ಡೆಪ್ಯೂಟಿ ಡೈರೆಕ್ಟರ್ ಸಂಪತ್ ಕೃಷ್ಣ ಅವರೊಂದು ಮಾತಾಡಿದ್ರು, ನೀನು ಅಲ್ಲಿಂದ ಇಲ್ಲಿಗೆ ಬಂದಿದ್ಯಾ, ನಿಮ್ಮ ನಮ್ಮ ಜೊತೆಗೆ ನಿಮ್ಮ ಗದ್ದೆ ಪಕ್ಕನೇ ನಾನು ನೋಡಿದ್ದೀನಿ, ಯಾಕೆ ಇವೆಲ್ಲ ಬೇಡ, ಹೋಗಿ ನಿಂದೇ ಆದ ಎಕ್ಸಿಸ್ಟೆನ್ಸ್ ಏನು ಅಂತ ತೋರಿಸ್ಬೇಕು ಅಂದರೆ ನಿಮ್ಮ ಭೂಮಿನಲ್ಲೇ ಮಾಡ್ಬೋದಲ್ಲ, ಮಾಡಿ ತೋರಿಸು ಅಂತಂದರು. ಆ ಇದರಿಂದ ಆ ನಿಟ್ಟಲ್ಲೇ ನಾನು ಬಂದು ಯಾಕೆ ಕೆಲಸ ಮಾಡಬಾರ್ದು, ಅದಾದ ಜೊತೆಗೆ ಯಾರೋ ನನ್ನ SDMC ಮೆಂಬರ್ ಆಗಿ ಮಾಡಿದ್ರು. ಬರ್ತ್ಡೇ ದಿನ ಗಿಡಗಳನ್ನ ನೆಡೋ ಅಂತ ಗಿಡ ಕೊಡಿಸೋ ಕೆಲಸ, ನಾನು ಗಿಡ ನೆಡ್ಸೋದು, ಚಾಕ್ಲೇಟ್ ಹಂಚೋದು ಬೇಡ ಅಂಥೇಳಿ ಅದೊಂದು ಕಾರ್ಯಕ್ರಮ ಅಂದ್ಕೊಂಡೆ ಸ್ಕೂಲ್ನಲ್ಲಿ. ಅದು ಯಶಸ್ವಿಯಾಗಿ ನಡೀತಾ ಇದೆ. ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 30 ಮಕ್ಕಳನ್ನ ತಗೋತಾರೆ ಪ್ರತಿ ವರ್ಷ. ಆ ಮಕ್ಕಳಿಗೆ ಗಿಡಗಳನ್ನ ಕೊಡಿಸೋದು, ಅದಕ್ಕೆ ಟ್ಯಾಗ್ ಹಾಕ್ಸೋದು, ಹುಡುಗನ ಹೆಸರು, ಮತ್ತು ಆ ಡೇಟ್ ಆಫ್ ಬರ್ತ್ ಹಾಕ್ಸಿ ಅದೊಂದು ಕೆಲಸ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಸರ್, ಭೂಮಿ ಏನು ಕೊಡ್ತು ಅನ್ನೋದಕ್ಕಿಂತ ನಾವು ಭೂಮಿಗೆ ಏನು ಮಾಡ್ದು, ಅದು ಒಂದು ಗಿಡ ನೆಟ್ಟರೆ ಯಾವುದೇ ಏನೂ ನಿರೀಕ್ಷೆ ಇಟ್ಕೊಳ್ದೇ ಹಣ್ಣು ಕೊಡ್ತದೆ, ಇಲ್ಲ ನೆರಳು ಕೊಡ್ತದೆ, ಒಂದಿಷ್ಟು ಎಲೆಗಳನ್ನ ಉದುರಿಸ್ತದೆ ತಂಪಾಗಿಡುವಂಥ. ಅದಕ್ಕೆ ಒಂದು ಗಿಡ ನೆಟ್ಟರೆ ಅಷ್ಟು ಮಾಡುತ್ತೆ ಅನ್ನೋ ಕಾನ್ಸೆಪ್ಟು ನಮ್ಮ ಅಜ್ಜಿನೂ ನೆಡೆಸ್ತಾ ಇದ್ರು. ಶಂಭಮ್ಮ ನಮ್ಮ ಅಜ್ಜಿ ಇತ್ತು, ಫಲ ಹಾಕಿ ಪಾಪ ಕಳಿ ಅಂತ. ಆ ನಿಟ್ಟಿನಲ್ಲಿ ಆ ಕೆಲಸ ಉಳಿಸ್ಕೊಂಡು ಹೋಗ್ತಾ ಇದ್ವಿ. ಇನ್ನು ಈ ಮಧ್ಯೆ ಈ ಪ್ರದೇಶಕ್ಕೆ ಸ್ವಲ್ಪ ಅಪರೂಪ ಅನ್ನೋವಂತಹ ಕಿತ್ತಳೆ ಬೆಳಿಬೇಕು, ಏಲಕ್ಕಿ ಬೆಳಿಬೇಕು ಅಂತ ನಿಮ್ಗೆ ಆಸೆ ಆಯಿತು, ಅದನ್ನು ಸಹ ಪ್ರಯತ್ನ ಮಾಡ್ತಾ ಇದ್ದೀರಿ, ಹೇಳಿ ಆ ಅನುಭವ. ಸರ್, ಕಲಾಮಾರ್ಗದಲ್ಲಿ ಒಂದು ನಾಟಕ ನೋಡೋಕೆ ಹೋಗಿದ್ದೆ ತೇಜಸ್ವಿ ಅವ್ರದ್ದು. ಆವಾಗ ಅಲ್ಲಿ ಒಬ್ಬರು ಚಾಮರಾಜನಗರದವರು ಗ್ರನೇಟ್ ಬಿಸ್ನೆಸ್ನವರು ಪರಿಚಯ ಆದರು. ನಾನು ಸೇಬ್ ಹಾಕಿದ್ದೀನಿ ಅಂತ ಅವರು ಹೇಳ್ತಾ ಮಾತಾಡ್ತಾ ಇದ್ರು. ಅಪ್ಪನ ಅವ್ರ ಜೊತೆ ಮಾತಾಡಿದೆ, ಸರ್ ಸೇಬ್ ಬರುತ್ತಾ ಸರ್ ನಿಮ್ಮ ಜಾಗದಲ್ಲಿ, ಮಾಡ್ರಿ ಯಾಕೆ ಬರಲ್ಲ ಅಂತ ಅಂದರು. ಅವರೇ ಪ್ರೇರಣೆ ಆ ವಿಷಯದಲ್ಲಿ ಹಣ್ಣುಗಳನ್ನ ಬೆಳಿಬೇಕು ಅಂತ. ನಾನು ಈಗ ವಾಟರ್ ಆ್ಯಪಲ್ ಹಾಕಿದ್ದೀನಿ, ಗ್ರೀನ್ ಆ್ಯಪಲ್, ಅಂಜೂರ ಇದೆ, ಸಪೋಟ ಇದೆ, ಇಷ್ಟು ಗಿಡಗಳನ್ನ. ಈ ಆ ರೀತಿ ಪ್ರೇರಣೆ ನಿಮಗೆ ಸಿಕ್ತು. ಈಗ ಎಷ್ಟು ಹಣ್ಣಿನ ಮರಗಳು, ಯಾವ್ಯಾವ ಜಾತಿ ಇದೋ ನಿಮ್ಮ ಕ್ಷೇತ್ರದಲ್ಲಿ ನೋಡ್ಬೋದು ಅದನ್ನು ನಮ್ಗೆ ಹೇಳಿ. ಜೊತೆಗೆ ಇದಕ್ಕೂ ಏನಾದರೂ ನೀವು ಮಾರುಕಟ್ಟೆ ದೃಷ್ಟಿಯಿಂದ ಲಾಭ ಗಳಿಸಿದ್ದು ಇದೆಯಾ? ಈ ಹಣ್ಣನ್ನು ಕುಯಿಲು ಮಾಡಿ ಮಾರಾಟ ಮಾಡಿ ಅಥವಾ ಇನ್ಯಾರಿಗಾರು ಕೊಟ್ಟು ಹಣ ಪಡೆದಿದ್ದು ಆ ಥರದ್ದು ಇದೆಯಾ? ಸರ್, ಮಾರಾಟಕ್ಕೆ ನಾನು ಕಮರ್ಷಿಯಲ್ಲಾಗಿ ಹೋಗಿಲ್ಲ. ಫಸ್ಟು ಬೆಳೆ ಅದ, ಫಸ್ಟು ಯಾರಾದರೂ ತಿನ್ನಲಿ, ಅದಾದ ನಂತರ ಹೆಚ್ಚಾದಾಗ ಮಾರಾಟ ಮಾಡೋಣ. ಆ ಕಾನ್ಸೆಪ್ಟಲ್ಲಿ ಇದ್ದೀನಿ ನಾನು. ಹಣ ಮಾಡೋದೇ ಮುಖ್ಯ ಅಲ್ಲ, ಒಂದಿಷ್ಟು ಬೆಳಿಬೇಕು ಫಸ್ಟು, ಬೆಳೆದಿದ್ದಾನೆ ಇನ್ನೊಂದು 4 ಜನ ಜಾಸ್ತಿ ಬೆಳೀತಾರೆ. ಈ ಪ್ರದೇಶಕ್ಕೆ ಅಪರೂಪ ಆಗಿರೋದನ್ನು ಪ್ರಯತ್ನ ಪಡಬೇಕು ಅನ್ನೋ ನಿಮ್ಮ ಆಸೆ? ಹೌದು ಸರ್. ನಾನು ಆ ಇದಕ್ಕೆ ನಮ್ಮ ಹರೀಶ್ ಅಂತೇಳಿ, HP ಹರೀಶ್ ಅಂತೇಳಿ ಬೆಂಗಳೂರಿನಲ್ಲಿದ್ದಾರೆ, ಅವರು ನನಗೆ ಸುಮಾರು ಹಣ್ಣಿನ ಗಿಡಗಳು ಕೊಟ್ಟರು. ಆಮೇಲೆ ಏಲಕ್ಕಿ ಗಿಡನ ಸಕಲೇಶ್ವರದಿಂದ ಅವರ ಸ್ನೇಹಿತರು ತಹಸೀಲ್ದಾರ ಮನೆಯಿಂದ ತರಿಸ್ಕೊಟ್ರು. 80 ಗಿಡಗಳು ನಿಂತಿದ್ದಾವೆ, ನೀವೇ ನೋಡಿದ್ರಿ. ಇನ್ನೊಂದು ವರ್ಷದಲ್ಲಿ ಅದು ಜೂನ್ ಜುಲೈಯಲ್ಲಿ ಫಲಕ್ಕೆ ಬರುತ್ತೆ. ವಿವಿಧತೆಯಲ್ಲಿ ಭಿನ್ನತೆ ಕಾಣಬೇಕು, ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬೆಳಿಬೇಕು ಅನ್ನೋ ಒಂದು ಹುಚ್ಚು ಹಂಬಲದಿಂದ ನಾನು ಮಾಡ್ತಾಯಿದ್ದೀನಿ. ಇನ್ನು ನಿರಂತರವಾಗಿ ಈ ರೀತಿಯ ತರಕಾರಿ ಬೆಳೆಗಳನ್ನು ಬೆಳೆಯೋದರಿಂದ ಮಣ್ಣಿನಲ್ಲಿ ಪೋಷಕಾಂಶಗಳ ಒಂದು ನಿರ್ವಹಣೆ ನಾವು ಮಾಡಿಕೊಂಡು ಹೋಗ್ತಾ ಹೋದರೆ ಬೆಳೆಯ ಇಳುವರಿ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ. ಹೇಳಿ, ಈ ತರಕಾರಿ ಬೆಳೆ ಬೆಳೆಯುವಂಥ ಸಂದರ್ಭದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಹೆಂಗಾಗುತ್ತೆ, ಮಧ್ಯ ಏನಾದರೂ ಮಣ್ಣು ಪರೀಕ್ಷೆ ಮಾಡಿಸಿ ನಾನು ಬೆಳೀತಿರೋವಂತಹ ಬೆಳೆ ತಕ್ಕ ಹಾಗೆ ಮಣ್ಣು ಇದೆಯಾ ಅಂತ ತಿಳ್ಕೊಂಡಿದ್ದು, ಆ ಥರದ ಏನಾದರೂ ಪ್ರಯತ್ನಗಳು ಉಂಟಾ? ಹೌದು, ಪ್ರತಿ 3 ವರ್ಷಕ್ಕೊಂದ್ಸರಿ ನಾನು ಮಣ್ಣು ಪರೀಕ್ಷೆ ಮಾಡ್ತೀನಿ. ಈಗ ಪುನಃ ಇತ್ತೀಚೆಗೆ ಕೊಟ್ಟಿದ್ದೀನಿ, ಅದು ADH ಅವರು ತಗೊಂಡು ಆಫೀಸ್ ಸಬ್ಮಿಟ್ ಮಾಡಿದ್ದೀನಿ. ಮಣ್ಣು ಪರೀಕ್ಷೆ ಬೇಕೇ ಬೇಕು, ಪ್ರತಿಯೊಬ್ಬ ರೈತನು ಮಾಡಿಸ್ಬೇಕಾದ್ರೆ ನಮ್ಮಲ್ಲಿ ಅದು ಕೆಲಸ ಆಗ್ತಾ ಇಲ್ಲ. ನಾವು ಮಣ್ಣನ್ನು ಎಷ್ಟು ಸಂರಚನೆ ಮಾಡ್ತೀವೋ ಅದೇ ನಮಗೆ ಬೆಳೆ ನಮಗೆ ಕ್ರೆಡಿಟ್ ಸಿಗೋದು. ಅದು ಬಿಡ್ಬಿಟ್ಟು ಮೂಟೆ ಗೊಬ್ಬರ ಸಿಗ್ತದೆ ತಗೋಬಿಟ್ಟು ಹೊಡೆಯಪ್ಪ DAP 10-26 ಹೊಡಿ ಯಾಕೆ ಹಾಕಪ್ಪ ತೆಗಿ ಬೆಳಿ ಅಂತ ಅಂತಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೊಟ್ಟೋಗಿರ್ತದೆ, ಗಿಡ ನಿಲ್ಲಲ್ಲ, ಸೊರಗ ರೋಗ ಬರೋದು, ಆ ಥರದ್ದೆಲ್ಲ ಆಗ್ತಿರ್ತದೆ. ಮಣ್ಣು ಪರೀಕ್ಷೆ ಅಂತೂ ಕಡ್ಡಾಯವಾಗಿ 2 ವರ್ಷಕ್ಕೆ ಅಥವಾ 3 ವರ್ಷಕ್ಕೆ ಅಂತೂ ಕಡ್ಡಾಯವಾಗಿ ಮಾಡಿಸೇ ಮಾಡಿಸಿರ್ತೀವಿ. ಪ್ರೈವೇಟಲ್ಲಿ ಆಗ್ಬೋದು ಇಲ್ಲ ಗೌರ್ಮೆಂಟ್ನಿಂದಲೂ ಆಗ್ಬೋದು. ಇನ್ನು ದೇಶೀಯ ತಳಿಗಳ ಒಂದು ಸಂವರ್ಧನೆ ಅಥವಾ ಉಳಿಸಿ ಅದನ್ನು ಇಟ್ಕೊಳ್ಳೋವಂಥದ್ದು ಆ ಥರದ್ದು ಎಷ್ಟೆಲ್ಲ ಮಾಡಿದ್ದೀರಿ? ಈಗ ನೀವೇ ಹೇಳ್ತಾ ಇದ್ದೀರಿ ಪರಂಗಿ ಭಾಳ ಹಳೆಯ ಇದು ತಳಿ, ಅದು ನಮ್ಮ ಕ್ಷೇತ್ರದಲ್ಲಿ ಇದೆ ಅಂತ. ಯಾವ್ಯಾವ ಬೆಳೆಯಲ್ಲಿ ಈ ರೀತಿಯ ಪ್ರಯೋಗಗಳನ್ನು ನೀವು ಮಾಡಿದ್ದೀರಿ? ತಾತ ಹಾಕಿದ ಮರದಿಂದ ನೀವು ಅಡಕೆ ಸಸಿಗಳನ್ನು ಮಾಡಿದ್ರಿ ಸರ್? ನೀವು ಕೇಳಿದ್ರಿ, ಈಗ ದೇವ್ರ ಬಾಳೆ ಅಂದರೆ ಗೊತ್ತಿಲ್ಲ, ಪುಟ್ಬಾಳೆನೆ ಬೇರೆ ದೇವ್ರ ಬಾಳೆನೆ ಅಂತ. ನಮ್ಮ ತೋಟದಿಂದ ಆ ಹಿಂದಿನ ಕಾಲದಿಂದ ಅಂತ ಬಂದಿರೋಂಥ ಕರುಬಾಳೆ ಅಂತಾರೆ, ಅದು ಈಗ ನನ್ನ ಹತ್ರ ಇದೆ. ಮದರಂಗ ಬಾಳೆ ಇದೆ, ಅದೇ ತರಕಾರಿ ಬಳಸ್ತಾರಲ್ಲ ಪಪ್ಪಾಯಿಗೆ ಔಷಧಿ ಹೊಡಿಬಾರ್ದು, ಅದು ಯಾವುದೋ ತೆಪ್ಪೆನಲ್ಲಿ ಬಂದಂಥ ಗಿಡನ ನೆಟ್ಟಿದ್ದೀನಿ, 1.5-2 ಅಡಿಗೆನೇ ಫಲ ಬಿಟ್ಟೈತೆ, ಅದಕ್ಕೆ ಔಷಧಿನೂ ಹಾಕಿಲ್ಲ ಏನಿಲ್ಲ. ತಂತಾನಾಗಿ ಬೆಳಿಬೇಕು, ಅದನ್ನು ಅದೇ ತಿನ್ನಬೇಕು, ಅದು ಆರೋಗ್ಯ ಚೆನ್ನಾಗಿರುತ್ತೆ. ದೇಶೀಯ ತಳಿಗಳೇ ಉಳಿಬೇಕು. ವಿದೇಶಿ ತಳಿ ಬಂದು ಏನಾಗಿದೆ ಅಂತಂದರೆ ಯದ್ವಾ ಬೆಳೆಯೋದು, ಹೈಯೆಸ್ಟ್ ಪ್ರೊಡಕ್ಷನ್ ಜಾಸ್ತಿ ಕೊಡ್ತೇವೆ, ಹೋಗಿ ಬೀದಿ ಸುರಿಯಾಗ ಕೆಲಸ ಆಗೋದು ಬೇಡ. ಏ ನಾಟಿದ ಬೆಳೆದವನ್ನೇ ಕೊಡಪ್ಪ ನಾಟಿ ಹಣ್ಣು, ಆ ಮಟ್ಟಕ್ಕಿದ್ರೆ ಏನೋ ಮುಂದೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾನು ನಾಟಿ ದೇಶಿ ತಳಿಗಳನ್ನೇ ಉಳಿಸ್ಕೊಳ್ಬೇಕು ಅನ್ನೋ ಕಾನ್ಸೆಪ್ಟಲ್ಲೇ ನಾವು ಇರೋದು. ಇನ್ನು ನಿಮ್ಮ ರಾಸುಗಳಿಗೆ ಬೇಕಾದಂಥ ಹುಲ್ಲನ್ನು ನೀವೇ ಬೆಳಿತೀರಿ, ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಪಶು ಪಕ್ಷಿಗಳಿಗೆ ಅಂತಲೇ ಕೆಲವೊಂದು ಬೆಳೆಗಳನ್ನು ನೀವು ಬಿಟ್ಟಿದ್ದೀರಿ, ಆ ಬಗ್ಗೆನೂ ಹೇಳಿ. ಹಸುಗಳು 4 ಹಸು ಇದೆ, ಮತ್ತು ಒಂದು 5-6 ಮೇಕೆಗಳಿರೋದ್ರಿಂದ ಶ್ರೀರಾಮನಾಲಯ ಪಕ್ಕದಲ್ಲಿ IP ಸೈಡ್ ಅಂತ ಬಂದರೆ ಕಾಲುವೆಗೆ ರಿಸರ್ವ್ ಲ್ಯಾಂಡ್ ಅಂತ ಇಟ್ಟಿರ್ತಾರೆ, ಆ ಜಾಗದಲ್ಲಿ ಇಂಜಿನಿಯರ್ನ ಸಲಹೆ ಕೇಳಿಕೊಂಡು ಸೀಮೆ ಹುಲ್ಲು ನೇಪಿಯರ್ ಅಂತ ಹುಲ್ಲು ಹಾಕ್ಕೊಂಡಿದ್ದೀನಿ, ಅಗಸೆಗೆ ಹಾಕ್ಕೊಂಡಿದ್ದೀನಿ, ವಾತ್ಗಳಿಗೆ ಹಣ್ಣಿನ ಗಿಡಗಳನ್ನೂ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ತೊಗರಿ ಹಿಂದೆ ಗಿಳಿಗಳು ಹೆಸರು ಮತ್ತು ಉದ್ದು ಹಲಸಂದೆ ಬೆಳೀತಾ ಇದ್ದು, ಅದು ನಮ್ಮ ತಂದೆಯವ್ರು ಬೆಳೀತಿದ್ರು, ನಾನಂತೂ ಉದ್ದು ಹೆಸರು ರಾಗಿನ ಇದುವರೆಗೂ ಬೆಳೆದಿಲ್ಲ. ಬೆಳೀತಿರ್ಬೇಕಾದ್ರೆ ಗಿಳಿಗಳು ಗಾಳಿ ಪಡ್ತಪ್ಪ ಅದೇ ಅಂತ ಬಂದಾಗ ಸಿಕ್ಕಾಪಟ್ಟೆ ಗಿಳಿಗಳು ಬರ್ತಿದ್ದು. ಈಗ ಆಮೇಲೆ ಕಬ್ಬನ ಗದ್ದೆಗಳು ಕಮ್ಮಿ ಆದಮೇಲೆ ಗೀಜಗನಕ್ಕಿ ಬರ್ತಿತ್ತು, ಅವೆಲ್ಲ ಹೊರಟೋಗ್ಬಿಟ್ಟು. ಅದಕ್ಕೋಸ್ಕರ ನಾನು ಒಂದು 100-150 ಗಿಡ ತೊಗರಿ ಗಿಡ ಹಾಕ್ತೀನಿ. ಅದು ಎಷ್ಟೇ ಕಾಯಿ ಚೆನ್ನಾಗಿದ್ರು ಬಿಡಲ್ಲ, ಅವು ಆ ಸಂಕುಲಕ್ಕೆ ಅಂದಕ್ಕೋಸ್ಕರನೇ ನಿಮ್ಮ ಎದುರಿಗೆ ತೋರಿಸ್ತೆ. ಆ ತೊಗರಿ ಕಾಯೆಲ್ಲ ತಿನ್ಕೊಂಡು ಹೋಗ್ಬೇಕು, ಅದೇ ಒಂದು ಅವಕ್ಕೆ ನಾವು ಕೊಡಬೇಕಾಗಿರೋದು. ಅವೇನು ನಮ್ಮನ್ನೇನು ಆಸ್ತಿ ಕೇಳಲ್ಲ, ಇನ್ನೇನು ಕೇಳಲ್ಲ ಅನ್ನೋದು ಕಾನ್ಸೆಪ್ಟ್ ನಮ್ಮ ಚಿಕ್ಕಪ್ಪ ಹೇಳಿದರು, ಅವು ತಿನ್ಕೊಂಡು ಹೋಗಲಿ ಅಂತ. ಅದಕ್ಕೋಸ್ಕರ ತೊಗರಿ ಗಿಡ ಬೆಳೆಯೋದು ಮಾತ್ರ ಅವಕ್ಕೆ, ಹಣ್ಣಿನ ಗಿಡಗಳು ಅವಕ್ಕೆ. ನಿಮ್ಮ ಚಿಕ್ಕಪ್ಪನ ಅವರ ಹೆಸರೇನು? ಚಿಕ್ಕಪ್ಪ ವಿಶ್ಕಂಠೇಗೌಡ ಅಂತೇಳಿ ಅವರು ವೃತ್ತಿನಲ್ಲಿ ವಕೀಲರಾಗಿದ್ದಾರೆ, ಅವರೇ ನಮಗೆ ಈ ಕೃಷಿಗೆ ಇದು ಮಾಡಿ. ಅವರು ಏನಾದರೂ ಕೃಷಿ ಭೂಮಿಗೆ ಬರ್ತಾ ಇದ್ರಾ, ಮಾಡ್ತಾಯಿದ್ರಾ? ಕೃಷಿ ಮಾಡಿಸ್ತಿದ್ರು, ಅವ್ರದ್ದೇ ಜಮೀನಿದು, ಈಗಲೂ ಅವ್ರ ಹೆಸರಲ್ಲೇ ಇದೆ, ಅವರೇ ನಮ್ಗೆ ಬಿಟ್ಕೊಟ್ಟಿರೋದು. ಅವರೇ ನಿಮಗೆ ಸ್ಫೂರ್ತಿ ಅಂತಾರೆ, ನಮ್ಮ ಚಿಕ್ಕಪ್ಪನ ನಮಗೆ ಗಾಡ್ಫಾದರ್. ಈಗ ಶಿವಶಂಕರ್, ಇಷ್ಟೆಲ್ಲ ಆಯಿತು ಜೀವನದಲ್ಲಿ ಬದಲಾವಣೆಗಳು, ಯಾರ್ಯಾರು ನಿಮ್ಮನ್ನ ಅಪಹಾಸ್ಯ ಮಾಡಿದ್ರು ಕೃಷಿ ಪ್ರಾರಂಭ ಮಾಡಿದಾಗ, ಅವರ ಎದುರುಗಡೆ ನೀವು ಬೆಳೆದು ನಿಂತಿದ್ದೀರಿ, ಸಾಧನೆ ಆಗ್ತಾ ಇದೆ, ಇನ್ನೂ ಏನೆಲ್ಲ ಆಗಬೇಕು ಅಂತ ನಿಮಗೆ ಆಸೆ ಇದೆ? ಸರ್, ಮುಂದೆ ಒಂದು ಎಕರೆನಲ್ಲಿ ಕಾಳು ಏಲಕ್ಕಿನ ಬೆಳೆದು ಒಂದು ಸ್ವಲ್ಪ ಮೆಣಸನ್ನು ಸ್ವಲ್ಪ ಹಾಕ್ತೀನಿ. ಕಾಳು ಮೆಣಸಿನ 1 ಎಕರೆನಲ್ಲಿ ಬೆಳೆದು ತೋರಿಸ್ಬೇಕು ಅನ್ನೋದು ಇನ್ನು 2 ವರ್ಷದಲ್ಲಿ ಸಂಕಲ್ಪ ಮಾಡಿದ್ದೀನಿ, ಅದು ಮಾಡಿ ತೀರಬೇಕು ಅಂತ. ಅದು ಮತ್ತು ಡ್ರ್ಯಾಗನ್ ಫ್ರೂಟು, ನೀವು ಹೇಳ್ದಂಗೆ ಡ್ರ್ಯಾಗನ್ ಫ್ರೂಟ್ ಬೇಕು, ಒಂದು ಸ್ವಲ್ಪ ಕರಿಬೇವು ಆಯ್ತಲ್ಲ, ಕರಿಬೇವು ಬೇಕೇ ಬೇಕು, ಅದನ್ನು ಮಾಡಬೇಕು. ಒಂದು 150-2000 ಗಿಡ ಪ್ಲ್ಯಾಂಟನ್ನು ಕರಿಬೇವನ್ನ ಮಾಡಬೇಕು, ಅದಕ್ಕೆ ಯಾವುದೇ ಔಷಧಿ ಹೊಡೆದಿದ್ರು ಕರಿಬೇವು ಬರುತ್ತೆ. ಇವಿಷ್ಟನ್ನು ಗುರಿ ಇಟ್ಕೊಂಡು ಇಟ್ಕೊಂಡಿದ್ದೀನಿ. ಅದು ಬಟರ್ ಫ್ರೂಟು, ಹಣ್ಣುಗಳಿಗೆ ಬೆಲೆ ಬರುತ್ತೆ, ಸೀತಾಫಲ ಇಂಥವಕ್ಕೆ, ಅದನ್ನು ಹಣ್ಣುಗಳ ಬೆಳೆಗಳಿಗೆ ಹೆಚ್ಚು ಆದ್ಯತೆ ಕೊಡಬೇಕು ಅಂತ ನಾನು ನಿಟ್ಟಿನಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮನೇಲೇನೋ 8 ಜನ ಇದ್ದರು, ಈ ರೀತಿ ಒಂದು ನಿರ್ಧಾರ ಒಬ್ಬ ಮಗ ತಗೊಂಡಾಗ ಕುಟುಂಬದಲ್ಲಿ ಪ್ರಾರಂಭದಲ್ಲಿ ಸ್ವಲ್ಪ ವಿರೋಧಗಳಿದ್ದರು, ಆಮೇಲೆ ಎಲ್ಲ ಸಹಿಸ್ಕೊಂಡು ಹೋದರು. ನಿಮಗಿರೋನೊಬ್ಬ ಮಗ, ಅವನು ಏನಾದರೂ ಕೃಷಿನಲ್ಲಿ ಮುಂದುವರಿತೀನಿ ಅಂದರೆ ಏನು ನಿಮ್ಮ ಮಾತು? ಅವನ ಹಣೆಯಲ್ಲೂ ಬರ್ತಿದ್ರೆ BSc ಒಂದು ಏಜಿ ಮಾಡ್ಕೊಂಡು ಬ್ಯಾಕ್ ಟು ಪೇವಲ್ ನಮ್ಮ ಕೃಷಿ ಭೂಮಿನ ಉಳಿಸ್ಕೊಂಡು ಹೋದರೆ ಅದೇ ನನಗೆ ದೊಡ್ಡ ಸಂಗತಿ. ಯಾವ ಕೆಲಸಕ್ಕೆ ಹೋಗ್ದೇ ಅದನ್ನೇ ಉಳಿಸ್ಕೊಂಡು ಹೋದರೆ ಅದರಂಥ ಸಂತೋಷ ನನಗೆ ಯಾವುದಿಲ್ಲ. ಅದೇ ಒಂದು ಗ್ರ್ಯಾಜುಯೇಷನ್, PhD ಏಜಿ ಮಾಡಿ ಒಂದು ಗ್ರ್ಯಾಜುಯೇಷನ್ ಆಗಬೇಕು, ಅದ ನಂತರ ಕೃಷಿಗೆ ಬರಬೇಕು. ಹಾಗಾದರೆ ನೀವು ಸ್ನಾತಕೋತ್ತರ ಪದವಿಯನ್ನು ಪಡೆದ್ರಿ ಸಾಹಿತ್ಯದ ವಿಷಯದಲ್ಲಿ, ಈಗೊಬ್ಬ ಕೃಷಿಕರಾಗಿ ಅದು ಪೂರ್ಣಕಾಲಿಕ ಕೃಷಿಕರಾಗಿ ನೀವು ನಿಮ್ಮ ಕುಟುಂಬದಲ್ಲಿ ಇದ್ದೀರಿ, ಹೇಳಿ, ಜೀವನ ಎಷ್ಟರ ಮಟ್ಟಿಗೆ ಕೃಷಿಯಿಂದ ಬದಲಾಗಿದೆಯೋ ಅಥವಾ ವ್ಯಾಪಾರದಿಂದ ಬದಲಾಯಿತೋ ಅಥವಾ ಕುಟುಂಬದ ಇತರ ಸದಸ್ಯರ ಸಹಯೋಗದಿಂದ ಬದಲಾಯಿತೋ, ಈ ಕಾಸು ನೋಡಿದ್ದು ಎಲ್ಲಿ ನೀವು? ಕೃಷಿನೆಲ್ಲ ಸರ್ ಎದೆ ತಟ್ಕೊಂಡು ಹೇಳ್ಬೋದು. ಕೃಷಿ, ನನ್ನ ರೇಷ್ಮೆ, ಅದ್ರ ಜೊತೆಗೆ ಅಡಿಕೆ, ನಮ್ಮ ಹಳೆ ತೋಟದ್ದು ಒಂದಿಷ್ಟು ಬಾಳೆಗೊನೆಗಳು, ಕರ್ಬಾಳೆಗೊನೆ 30-40 ರೂಪಾಯಿಗೆ ನಮ್ಮ ತಂದೆಯವರು ನಮ್ಗೆ ನೋಟ್ಬುಕ್ ತಂದು ಕೊಡ್ತಿದ್ರು, 30 ರೂಪಾಯಿ ಗೊನೆ ಮಾರ್ತಿದ್ರು, 20-15 ರೂಪಾಯಿ ಗೊನೆ ಮಾರ್ಕೊಟ್ಟು. ಅದಕ್ಕೋಸ್ಕರನೇ ನಮ್ಮನ್ನು ಬದುಕಿಸಿದ್ದೆ ನನಗೆ ತೋಟ, ನಮ್ಮಪ್ಪ ನಮಗೆ ಚೆನ್ನ ಸಾಕಿರೋದು. ಕೃಷಿನಲ್ಲೇ ನಮ್ಮಪ್ಪ ನನ್ನ ಸಾಕಿರೋದು. ನಮ್ಮಪ್ಪ ಏನು ಅಂಗಡಿ ಇಟ್ಟಿರಲಿಲ್ಲ, ಇಲ್ಲ ಇನ್ನೊಂದು ಏಜೆನ್ಸಿ ತೊಗೊಂಡಿರಲಿಲ್ಲ. ಯಾಕೆ ಇದನ್ನೇ ಆಯ್ಕೆ ಮಾಡಬಾರ್ದು ಅಂತೇಳಿ ಆಯ್ಕೆ ಮಾಡ್ಕೊಂಡಿದ್ದೆ, ಅದೇ ಉದ್ದೇಶಕ್ಕೆ. ನಿಮ್ಮ ತಂದೆ ಮಾಡಿದ್ದನ್ನೇ ಅದು ನಿಮ್ಮದು ಸಂಕಲ್ಪ ಆಗಿ ನೀವು ಮುಂದುವರಿಸ್ತಾ ಇದ್ದೀರಾ? ನಿಜ ಸರ್, ಇದರಲ್ಲಿ ಯಾವುದೇ ಸಂಶಯ ಏನಿಲ್ಲ. ಇನ್ನು ಹಸುಗಳಿಗೆ ಸಂಬಂಧಪಟ್ಟ ಹಾಗೆ ಹಿಂದೆ ಒಂದಿಷ್ಟು ಆಡನ್ನು ನಿನ್ನೆ ಸಾಕಿ ನೀವು ಪೋಷಣೆ ಮಾಡಿದ್ರಿ, ಆಡು ಸಾಕಣೆಯನ್ನು ಕುರಿ ಆಡು ಮಾಡಿದ್ರಿ, ಈಗ ಅದರ ಸಂಖ್ಯೆ ಕಡಿಮೆ ಮಾಡಿದ್ದೀರಿ, ಏನು ಕಾರಣ? ಹಿಂದೆ ನನ್ನ ತಮ್ಮ, ಅವನಿಗೆ ನಿರುದ್ಯೋಗ ಇತ್ತು, ಅವನು ಒಂದು ಕುರಿಗಳು ನೋಡೋ, ಕುರಿ ಮತ್ತು ಹಸುಗಳನ್ನ ನೋಡ್ಕೋತಿದ್ದ. ಅವನೀಗ ಒಂದು ಬ್ಯಾಂಕ್ನಲ್ಲಿ ಉದ್ಯೋಗಿ ಆಗಿರೋದ್ರಿಂದ ಆ ಕುರಿಗಳನ್ನ ಬಿಟ್ಟಾಯಿತು. ಈಗ ಒಂದು 6-8 ಮೇಕೆಗಳಿದೆ. ಈಗ ಒಂದು ಕಳೆದ ವಾರ ಒಂದು 2 ಮರಿ ಹಾಕಿದೆ, ಒಂದು ಹೆಣ್ಣು ಒಂದು ಗಂಡು, ಒಂದು 4 ಹಸು ಇದೆ. ದೊಡ್ಡ ಸಂಸಾರ ಆದ್ದರಿಂದ ಹಾಲನ್ನ ಮನೆಗೆ ಬಳಸ್ಕೊತೀವಿ, ನಮ್ಮ ತಂಗಿ ಮನೆಗೆ, ನಮ್ಮ ಅಣ್ಣನಿಗೆ, ನನಗೆ 4 ಕಡೆ ಡಿಸ್ಟ್ರಿಬ್ಯೂಷನ್ ಆಗಬೇಕು. ಅದರಿಂದ ಅದ್ರ ಬಂದಂಥ ಒಂದು 3-4 ಟ್ರ್ಯಾಕ್ಟರ್ ಕೊಟ್ಟಿಗೆ ಗೊಬ್ಬರ ಆಗುತ್ತೆ, ಅದು ನಮ್ಮ ಜಮೀನಿಗೆ ಬಳಸ್ಕೊತಾ ಇದ್ದೀನಿ. ಇನ್ನು ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳಲ್ಲಿ ಜೊತೆಗೆ ಕೃಷಿ ಮೇಳ, ಕೃಷಿ ಬ್ರಹ್ಮಾಂಡ ಇಲ್ಲೆಲ್ಲ ನೀವು ಪಾಲ್ಗೊಂಡಿದ್ರ ಬಗ್ಗೆ ಹೇಳಿದ್ರಿ. ಜೊತೆಗೆ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಆಗ್ಬೋದು, ಕೃಷಿ ವಿಜ್ಞಾನ ಕೇಂದ್ರಗಳ ಒಂದು ಒಡನಾಟ ನಿಮಗಿದೆ. ಈ ತಂತ್ರಜ್ಞಾನಗಳು ಎಷ್ಟು ಮಟ್ಟಿಗೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ, ಅಥವಾ ಇನ್ನೂ ಆಗಿಲ್ಲದೆ ಹೋದರೆ ಇನ್ನೂ ಏನೆಲ್ಲ ಮಾಡಬೇಕು ಅಂತ ನಿಮ್ಗೆ ಆಸೆ ಇದೆ? ಸರ್, ರೈತರಿಗೆ ಮುಖ್ಯವಾಗಿ ನೀವು ಹೇಳ್ದಂಗೆ ತಂತ್ರಜ್ಞಾನನ ಬಳಸ್ಕೊಳ್ಳಿಲ್ಲ ಅಂತಂದರೆ ಭಾರಿ ಕಷ್ಟ ಸರ್, ಬದುಕೋಕೆ ಆಗಲ್ಲ. ಈಗ 1 ಎಕರೆ ನೀರು ಹಾಯಿಸ್ತೀನಿ ಅಂತಂದರೆ ಚಾನಲ್ ನೀರು ಬಂದರೆ ಏನೋ ಪರವಾಗಿಲ್ಲ, ಚಾನಲ್ ನೀರು ಕಟ್ಬಿಡ್ತಾನೆ ಪಂಪ್ಸೆಟ್ನಲ್ಲಿ. ನೀರು ಹಾಯಿಸ್ತೀನಿ ಅಂತಂದರೆ ಒಂದು 1/2 ಎಕರೆ 6 ಗದ್ದೆಗೆ ನೀರು ಹಾಯಿಸ್ಬೋದು, ಅಷ್ಟು ಕರೆಂಟ್ ಹೊರಟೋಗ್ಬಿಡುತ್ತೆ. ಅದಕ್ಕೇನು ಬೇಕು, ಒಂದು ಆಟೋ ಸ್ಟಾರ್ಟರ್ ಬೇಕು, ಕರೆಂಟ್ ಹೋದಾಗ ತಂತಾನೆ ಎತ್ಕೊಳ್ಳೋಂಥ ಒಂದು ತಂತ್ರಜ್ಞಾನ ಬೇಕಿತ್ತು, ಅದನ್ನು ಬಳಸ್ಕೊಳ್ಬೇಕು. ಇಲ್ಲ ಕಣಪ್ಪ, ನಾನು ಬಳಸ್ಕೊಳ್ಳೋಕ್ಕಿಲ್ಲ, ಇಲ್ಲ ಬೋರ್ ಹಾಕ್ಸ್ಬಿಟ್ರೆ ನನಗೆ ಅಂತರ್ಜಲ ಕಮ್ಮಿ ಆಯ್ತದೆ, ನನ್ನ ಭೂಮಿಲಿ ಹಾಕ್ಸಲ್ಲ. ಈ ಇರೋ ವೇಗಕ್ಕೆ ನಾವು ಹೊಂದ್ಕೊಂಡ್ರೆ ಮಾತ್ರ ಈ ನಮ್ಮ ರೈತ ಬದುಕ್ಬೋದು. ಇಲ್ಲ, ನಾನು ಹೊಂದ್ಕೊಳ್ಳೋದಿಲ್ಲ ಅಂತಂದರೆ ಅವನು ತನ್ನ ಪತನದಾದ ಹಿಡಿತಾನೆ. ವೇಗಕ್ಕೆ ತಕ್ಕಾಗಿ ಇರಬೇಕು. ಮಾರುಕಟ್ಟೆ ಅಧ್ಯಯನ ಅಗತ್ಯವಾಗಿ ಬೇಕು. ಮಾರುಕಟ್ಟೆ ಫಸ್ಟು ಸರ್, ರೈತರಿಗೆ ಬೇಕಾಗಿರೋದೇ ಮಾರುಕಟ್ಟೆ, ಇಲ್ಲಿ ಆಗ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ APMC ಕಾಯ್ದೆ ಬಂದಮೇಲೆ ಒಂದು ಸ್ವಲ್ಪ ಸಮಸ್ಯೆ ಆಗಿದೆ, ಕೆಲವೊಬ್ಬರಿಗೆ ಲಾಭನೂ ಆಗಿದೆ, ಯಾರಿಗೆ ಲಾಭ ಆಗೈತೋ ಗೊತ್ತಿಲ್ಲ, ರೈತರಿಗಂತೂ ಒಡತನೆ ಬಿದ್ದಿದೆ. ಇನ್ನು ಶಿವಶಂಕರ್ ಅವರೇ ಹೇಳಿ, ಕುಟುಂಬ ಕೃಷಿ ಇವತ್ತಿನ ದಿನದ ಅನಿವಾರ್ಯತೆ ಅಂತ ಹೇಳ್ಬೋದು. ಯಾಕಂದರೆ ಒಬ್ಬ ವರ್ಷ ಇಡೀ ಮಾಡೋದಕ್ಕಿಂತ ಅವ್ರ ಜೊತೆ ಇನ್ನೊಂದಿಷ್ಟು ಕುಟುಂಬದ ಸದಸ್ಯರು ಅವರವರ ಒಂದು ಇತಿಮಿತಿಯಲ್ಲಿ ಸಹಾಯ ಮಾಡಿದ್ರೆ ಕೃಷಿ ಬದುಕು ಚೆನ್ನಾಗಿರುತ್ತೆ ಅಂತ ಹೇಳಿ. ನಿಮ್ಮ ಅನುಭವ ಹೇಗೆ, ನಿಮ್ಮ ಕುಟುಂಬದ ಸದಸ್ಯರಿಂದ ಏನೆಲ್ಲ ನೆರವು ಸಹಯೋಗ ನಿಮಗೆ ಸಿಗ್ತಾ ಇದೆ? ಸರ್, ಕೃಷಿ ಕುಟುಂಬದಲ್ಲಿ ಪ್ರತಿಯೊಬ್ಬರು ದುಡಿಯೋಂಥ ಮನಸ್ಸಿರಬೇಕು. ಫಸ್ಟು ಚಟುವಟಿಕೆ ಜಾಸ್ತಿ ಇರಬೇಕು, ಕೆಲಸದ ಭೂಮಿ ಜೊತೆ ಹೊಡೆದಾಟ. ಆಮೇಲೆ ಮನೆಯಲ್ಲಿ ಹೆಂಗಸರು ಇದಾರಲ್ಲ ಸರ್, ಅವರೇ ಮುಖ್ಯವಾಗಿರೋದು. ನಾವಿಲ್ಲಿ ಜಮೀನಲ್ಲಿ ದುಡಿದ್ಬಿಟ್ಟು ಹೊರಟೋಗ್ಬೋದು, ಬಟ್ ಅವ್ರಿಗೆ ನಮಗೆ ಬೇಕಾಗಿರೋಂಥ ತಾಕತ್ತು ಕೊಡೋದು ಮನೆಯಿಂದ ನಮಗೆ ಮುದ್ದೆ ಊಟ ಕೊಡೋದಾಯ್ತಲ್ಲ. ಫಸ್ಟು ಮಹಿಳೆ ಸರ್, ರೈತ ಮಹಿಳೆ ಮುಖ್ಯ ಇಲ್ಲಿ ಕೃಷಿ ಕುಟುಂಬದ ವ್ಯವಸ್ಥೆಯಲ್ಲಿ. ನಿಮ್ಮ ಮನೆಯಲ್ಲಿ ಮಹಿಳೆಯರು ಯಾವೆಲ್ಲ ಕೃಷಿ ಚಟುವಟಿಕೆಗಳಲ್ಲಿ ನಿಮಗೆ ಸಹಾಯ ಮಾಡ್ತಾರೆ? ಸರ್, ಅವರು ಹಸುಗಳ ನಿರ್ವಹಣೆ, ಹಸುಗೆ ನಾವು ಒಂದಿನ ಕಟಾಕ್ತವರು ಅಲ್ಲ, ಏನಿಲ್ಲ, ಎದ್ದ ತಕ್ಷಣ ನಮ್ಮ ಕೆಲಸಕ್ಕೆ ನಾವು ಬಂದಿರ್ತೀವಿ, ಕಸ ಒಂದು ಹಾಕಿರ್ತೀವಿ, ಕಬಡ್ಗೆ ಸಗಣಿದನ್ನು ನನ್ನ ತಮ್ಮ ಹಾಕಿರ್ತಾರೆ, ನಾನಂತ ಹಾಕಕ್ಕೆ ಹೋಗಿರಲ್ಲ. ಇನ್ನಿಬ್ರು ನಾದಿನಿಯರು, ನಮ್ಮ ರಾಣಿ ಮತ್ತು ಗೀತಾ ಅಂತ, ಅವ್ರಿಗೆ ಆದ ಕೆಲಸಗಳು ಮಾಡಿರ್ತಾರೆ, ಅದಕ್ಕೆ ಇರ್ತಾರೆ. ಅಡಿಕೆ ಒಕ್ಕಣೆ ಕೆಲಸ, ಭತ್ತದ ಏನೇ ಇರಲಿ, ಹೆಚ್ಚು ಪಾತ್ರ ಇರೋದು ಸರ್. ಒಂದು ಮನೆ ಬೆಳಗಬೇಕು ಅಂತಂದರೆ, ಒಬ್ಬ ಕೃಷಿ ಕುಟುಂಬ ಬದುಕ್ತೀನಿ ಅಂತಂದರೆ ಫಸ್ಟು ಮಹಿಳೆ ಮುಖ್ಯ ಸರ್. ಕೃಷಿ ಮಹಿಳೆ ಇರ್ತಾಳೆ, ಅವ್ರು ಬದುಕಿದ್ರೆ ಮನೆ ಒಂದು ಮನೆ ಬದುಕ್ತದೆ ಸರ್. ಹಂಗಾಗಿ ಕುಟುಂಬದ ಕೃಷಿಯ ಮಹತ್ವವನ್ನ ಎಲ್ಲ ಅರ್ಥ ಮಾಡ್ಕೋಬೇಕು ಅಲ್ವಾ? ಮುಖ್ಯ ಸರ್, ಅವರು ತೊಡಗಿಸ್ಕೋಬೇಕು ಫಸ್ಟು. ಬರೀ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ತಂದಾಕೋರು ಒಂದು ಹೊರಗುಳು ತಂದಿರ್ತಾರೆ, ಸ್ಕೂಟರ್ದ ಸೈಕಲ್ನಲ್ಲೋ ಇಲ್ಲ ನಾವೇನು ಹಾಕೊಂಡು ಹೋಗಿರ್ತೀವಿ, ಅದನ್ನು ಬಿಚ್ಚಾಕೋಕ್ಕೂ ನಾವೇ ಹೋಗ್ಬಾರ್ದು. ಅವತ್ತು ಆ ಕೆಲಸ ಅವ್ರು ಮಾಡ್ಕೊಂಡು ಹೋಗಿರ್ಬೇಕು. ಅವಾಗ ಒಂದು SSP ಅವಳು ಮಹಿಳೆ ಆಗ್ತಾಳೆ, ಒಂದು ಮನೆಯೂ ಬದುಕೊಂಡು ಹೋಗ್ತದೆ. ನೀನು ಮಾಡು, ತಾನು ಮಾಡು, ತಂದವರೆ ಆಗ್ತಾರೆ ಬಿಡು ಅನ್ನೋ ಸ್ವಲ್ಪ ಮನಸ್ತಾಪಗಳಾಗ್ಬಿಟ್ಟು ಆ ಕೆಲವೂ ವ್ಯರ್ಥ ಸರ್. ಶಿವಶಂಕರ್ ಅವರೇ, ನಿಮ್ಮ ಮಾತನ್ನು ಬೇರೆಯವರು ಕೇಳ್ತಾ ಇರ್ತಾರೆ, ಅವ್ರಿಗೂ ಅನ್ನಿಸ್ತಿರ್ಬೋದು ನಾವು ಒಂದಿಷ್ಟು ಶಿವಶಂಕರ್ ಜೊತೆ ಮಾತಾಡಿದರೆ ಚೆನ್ನಾಗಿರೋದು ಅಂತ ಉದ್ದೇಶದಿಂದ ಕೇಳ್ತಾ ಇದ್ದೀನಿ. ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳಿ. ನನ್ನ ದೂರವಾಣಿ ಸಂಖ್ಯೆ 9481555552. ಮತ್ತೊಂದು ಸಾರಿ ಹೇಳ್ತೀನಿ, ನನ್ನ ದೂರವಾಣಿ ಸಂಖ್ಯೆ 9481555552. 5552 ಮತ್ತೊಂದು ಸಾರಿ ಕನ್ನಡದಲ್ಲಿ 9481 5552 5552. ನೀವು ಯಾವುದೇ ಕಾಲದಲ್ಲೂ ಮೊಬೈಲ್ನಲ್ಲಿ ಕೇಳಿ ಏನಾದ್ರು ಸಲಹೆಗಳು ಬೇಕು ಅಂದರೆ ಖಂಡಿತವಾಗಿಯೂ ನಾನು ತಿಳಿದಿರೋಂಥ ಅಷ್ಟು ವಿಷಯಗಳನ್ನ ನಾನು ಹೇಳೋಕ್ಕೆ ಯಾವತ್ತೂ ನಿಮಗೆ ಸಿದ್ಧನಾಗಿರ್ತೀನಿ. ಬೆಳೆ ವೈವಿಧ್ಯತೆ ಒಬ್ಬ ಕೃಷಿಕನಿಗೆ ಇವತ್ತಿನ ಕಾಲದಲ್ಲಿ ಎಷ್ಟು ಮುಖ್ಯ ಅಂತ ನಿಮಗನ್ನಿಸುತ್ತೆ? ಬೆಳೆ ವೈವಿಧ್ಯತೆ ಇಲ್ಲ ಅಂದರೆ ಕೃಷಿ ಮಾಡೋದೇ ವೇಸ್ಟ್ ಆಗ್ಬಿಡುತ್ತೆ ಸರ್. ನಾನು ಬರೀ ವಯಸ್ಸು ಬೆಳ್ಕೊಂಬಂದಿದ್ದೆ ಅದನ್ನೇ ಮಾಡ್ತೀನಿ ಅಂತ ಅಂದರೆ ಒಂದಲ್ಲ ಒಂದಿನ ಟಬಾಕೋ ನಿಲ್ಬೋದು. ನಾನು 5 ಎಕರೆ ಕಂಟಿನ್ಯೂಸ್ ಆಗಿ ಬರೀ ಹೂಕೋಸ್ ಆಗ್ತಾ ಇದ್ದೀನಿ ಅಂತ ಅಂದರೆ ಇವತ್ತು 3 ರೂಪಾಯಿನ APMC ಪ್ರೈಸ್ ಬಂದಿದೆ. ಒಂದು ಗಿಡಕ್ಕೆ ಒಂದು ಪ್ಲಾಂಟ್ ಬೆಳೆದಿರೋದಕ್ಕೆ 2 ರೂಪಾಯಿ 10 ಪೈಸೆ ಖರ್ಚು ಬಂದಿರ್ತದೆ, ಕೈಲಿಂದ ಹೊರಟೋಗಿರ್ತದೆ. 5 ಎಕರೆ ಕಂಪ್ಲೀಟ್ ರೋಟರಿ ಓಡಿಸ್ಬೇಕಾಯ್ತದೆ. ಅದಕ್ಕೋಸ್ಕರ ಅವನು ಮಿಶ್ರ ಬೆಳೆ ಜೊತೆಗೆ ಸಮಗ್ರ ಕೃಷಿ ಜೊತೆಗೆ ಮನೆಯಲ್ಲಿ ಹೈನುಗಾರಿಕೆ ಇಷ್ಟೆಲ್ಲ ಮೈಗೂಡಿಸ್ಕೊಂಡಿದ್ರೆ ಮಾತ್ರ ಅವನು ಸರ್ವೈವ್ ಆಗ್ಬೋದು, ಇಲ್ಲ ಅಂತಂದ್ರೆ ಆಗಲ್ಲ. ಭಾಳ ಸಂತೋಷ ಇಷ್ಟೊತ್ತು ನಿಮ್ಮ ಅನುಭವನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ಶಿವಶಂಕರ್ ಅವರೇ. ನಿಮಗೆ ಮುಂದಿನ ಪ್ರಯತ್ನಗಳಲ್ಲೆಲ್ಲ ಯಶಸ್ಸು ಲಭಿಸಲಿ ಅಂತ ನಾವು ಹಾರೈಸ್ತೀವಿ. ನಮಸ್ಕಾರ. ನಮಸ್ಕಾರ ಸರ್. ಸಮಗ್ರ ಕೃಷಿಯಲ್ಲಿ ಸುಸ್ಥಿರ ಬದುಕು. ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಹೆಬ್ಬಾಳು ಕೊಪ್ಪಲಿನ ಕೃಷಿಕ HP ಶಿವಶಂಕರ್ ಅವರೊಂದಿಗಿನ ಸಂದರ್ಶನದ 2ನೆಯ ಭಾಗವನ್ನು ಕೇಳಿದಿರಿ. ಸಂದರ್ಶಕರು SS ಸುಬ್ರಹ್ಮಣ್ಯ. ಎಜಿಎನ್ಪಿ ಪ್ರಥಮ್ ಮುನ್ನುಗಿರಿ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-528-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಈಗ ಒಂದು ಜನಪದ ಗೀತೆಯನ್ನು ಕೇಳೋಣ.

और दो गज की दूरी के मंत्र को अभी हमें छोड़ना नहीं है। फसलों की